ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿ ಪದ್ಧತಿ. ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಿವಿ ಸಂಕೇತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೌರ ರವಿಶಂಕರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಸಹಜವಾಗಿ ನಾವು ಯಾವುದೇ ಒಂದು ಕೃಷಿಯನ್ನ ಮಾಡಬೇಕು ಅಂತಂದಾಗ ತಾವೆಲ್ಲರೂ ಕೂಡ ಏಕ ಬೆಳೆ ಕಡೆ ಮುಖವನ್ನ ಮಾಡಿ ಸಾಗುವಳಿಯನ್ನ ಮಾಡ್ತಾ ಇರ್ತೀರಿ. ಸಹಜವಾಗಿ ಜೋಳ ಬೇಕು ಅಂತಂದ್ರೆ ಜೋಳ, ರಾಗಿ ಅಂತಂದ್ರೆ ರಾಗಿ, ಶುಂಠಿ ಅಂತಂದ್ರೆ ಶುಂಠಿ. ಒಂದು ಬೆಳೆಗೆ ಮಾತ್ರ ನಾವಿಲ್ಲಿ ಸೀಮಿತವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಸಮಗ್ರ ಕೃಷಿಯನ್ನ ಮಾಡಿದ್ರೆ ಏನ್ ಪ್ರಯೋಜನ, ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಏನು, ಈ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ನಾವು ಯಾವ ರೀತಿ ಲಾಭವನ್ನ ಗಳಿಸಿ ಉತ್ತಮವಾದಂತಹ ಜೀವನವನ್ನ ಕಂಡುಕೊಳ್ಬಹುದು ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಇಂದು ನಿಮಗೆ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಏನು, ಈ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ಯಾವ ರೀತಿ ಲಾಭವನ್ನ ಮಾಡಿ ಸಮೃದ್ಧ ಜೀವನವನ್ನ ಕಟ್ಕೊಳ್ಬಹುದು ಅನ್ನೋ ವಿಚಾರವನ್ನ ಪ್ರಸಾರ ಮಾಡ್ತೇವೆ. ಈ ಕುರಿತ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಸಂಕೇತ್ ಸಿವಿ ಅವರು ನಮ್ಮ ಜೊತೆಗಿದ್ದಾರೆ. ಸಂಕೇತ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹಾಗೂ ಎಲ್ಲ ರೈತ ಬಾಂಧವರು ಕೂಡ ಸಂಕೇತ್ ಮಾಡುವ ನಮಸ್ಕಾರಗಳು. ನಾನು ಸಣ್ಣದೊಂದು ಮಾಹಿತಿಯನ್ನ ಮಾಡಿಕೊಟ್ಟೆ ನಮ್ಮ ರೈತ ಬಾಂಧವರಿಗೆ, ಸಮಗ್ರ ಕೃಷಿಯನ್ನ ಕೈಗೊಂಡ್ರೆ ಉತ್ತಮವಾದಂತಹ ಲಾಭವನ್ನ ಮಾಡಬಹುದು ಅಂತ ಹೇಳಿ. ಹಾಗಾದ್ರೆ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಏನು ಸರ್? ಏಕ ಬೆಳೆ ಪದ್ಧತಿಯನ್ನ ಎಲ್ಲಾ ರೈತರು ಮಾಡ್ತಾ ಇದ್ದಾರೆ. ಹೌದು. ಆದ್ರೆ ಪ್ರಸ್ತುತ ಸ್ಥಿತಿಯಲ್ಲಿ ನಾವೇನ್ ಮಾಡ್ತೀವಿ, ವಿಜ್ಞಾನಿಗಳಾಗಿ ಅಥವಾ ಯಾರೇ ಆಗ್ಬಹುದು, ನಮ್ಮ ಅಧಿಕಾರಿಗಳಾಗ್ಬಹುದು, ಪ್ರಸ್ತುತ ಸ್ಥಿತಿಯಲ್ಲಿ ರೈತ ಬಾಂಧವರಿಗೆ ನಾವೇನ್ ಹೇಳ್ಕೊಡ್ತೀವಿ ಅಂದ್ರೆ ಬೆಳೆಯನ್ನ ಹೇಗೆ ಬೇಸಾಯ ಕ್ರಮಗಳು, ಬೆಳೆ ಹೇಗೆ ಬೆಳಿಬಹುದು, ಅದರ ಅವಶ್ಯಕತೆ ಈಗಿನ ರೈತ ಬಾಂಧವರಿಗೆ ತುಂಬಾ ಕಡಿಮೆ ಸರ್. ಯಾಕಂದ್ರೆ ಅವರು ತಲಾತಲಾಂತರದಿಂದನೂ ಕೂಡ ಕೃಷಿಯನ್ನ, ಏಕ ಬೆಳೆಯನ್ನ ಬೆಳೀತಾ ಮಾಡ್ತಾ ಬಂದಿರ್ತಾರೆ. ಆದ್ರೆ ಈಗ ನಾವು ನೋಡಬೇಕಾಗಿರೋ ಮುಖ್ಯವಾದ ಅಂಶ ಏನು ಅಂತಂದ್ರೆ, ಏಕ ಬೆಳೆಯ ಮೇಲೆ ಅವರು ಅವಲಂಬಿತವಾದಾಗ ಅವರಿಗೆ ಸರಿಯಾದ ಮಾರುಕಟ್ಟೆ ಅಥವಾ ಸರಿಯಾದ ಬೆಳೆಗೆ ಬೆಲೆ ಸಿಗದಿದ್ದಾಗ ಅವರಿಗೆ ನಷ್ಟ ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಈಗಿನ ಮಾರುಕಟ್ಟೆಗೆ ನಾವು ಅನುಗುಣವಾಗಿ ನಾವೇನ್ ಮಾಡಬೇಕು ಅಂತಂದ್ರೆ, ಒಂದು ಬೆಳೆಯ ಬದಲು ಮೂರು ನಾಲ್ಕು ಬೆಳೆಯನ್ನ ಅಥವಾ ಒಂದು ಕೃಷಿ ಬೆಳೆಯ ಜೊತೆಗೆ ಪೂರಕ ಚಟುವಟಿಕೆಗಳನ್ನ ನಾವು ಜೊತೆಗೆ ಸೇರಿಸಿಕೊಳ್ಳೋದ್ರಿಂದ ಉತ್ತಮವಾಗಿ ಆದಾಯವನ್ನು ಗಳಿಸಬಹುದು. ಹಾಗಾಗಿ ಈಗಿನ ಸನ್ನಿವೇಶಕ್ಕೆ ಪ್ರಸ್ತುತವಾಗಿ ಸಮಗ್ರ ಕೃಷಿ ಪದ್ಧತಿ ತುಂಬಾ ಅನಿವಾರ್ಯವಾಗಿದೆ. ಏನಕ್ಕೆ ಅಂದ್ರೆ, ರೈತರ ಆರ್ಥಿಕ ಪರಿಸ್ಥಿತಿ ಮತ್ತು ಜೀವನ ಮಟ್ಟವನ್ನು ಸುಧಾರಿಸಲು. ಈಗ ನೀವೇ ಕೇಳಿದಾಗೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಏನು, ಅದನ್ನ ನಾವು ವ್ಯಾಖ್ಯಾನದ ರೀತಿ ಹೇಳೋದಾದ್ರೆ, ಕೃಷಿ ಬೆಳೆಗಳ ಜೊತೆಗೆ ಕೃಷಿ ಪೂರಕ ಚಟುವಟಿಕೆಗಳು ಅಥವಾ ಪೂರಕ ಉದ್ಯಮಗಳನ್ನ ಸಂಯೋಜಿಸಿಕೊಂಡು ರೈತರು ತಮ್ಮ ಕುಟುಂಬಕ್ಕೆ ಬೇಕಾಗುವಷ್ಟು ಆಹಾರ ಪದಾರ್ಥಗಳನ್ನ ಪೂರೈಕೆ ಮಾಡಿಕೊಂಡು ಮತ್ತು ಲಭ್ಯ ಇರುವ ಸಂಪನ್ಮೂಲಗಳನ್ನ ಬಳಸಿಕೊಂಡು ಹೇಗೆ ಆದಾಯನ ಹೆಚ್ಚಿಸಿಕೊಳ್ಬೇಕು ಅನ್ನೋದನ್ನ ನಾವು ಹೇಳೋದಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ. ಅಂದ್ರೆ ಒಂದರ ಜೊತೆ ಮೂರ್ನಾಲ್ಕು ಬೆಳೆಗಳನ್ನ ಸಾಗುವಳಿ ಮಾಡಬೇಕು ಅಥವಾ ಒಂದು ಕೃಷಿ ಬೆಳೆ ಜೊತೆಗೆ ಪೂರಕವಾದಂತಹ ಇತರೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಹೇಳ್ತೀರಿ. ಸಹಜವಾಗಿ ಸಮಗ್ರ ಕೃಷಿ ಅಂತಂದಾಗ ನಮ್ಮ ರೈತ ಬಾಂಧವರು ಏನ್ ಅನ್ಕೋತಾರೆ ಅಂತಂದ್ರೆ, ಬೆಳೆ ಮಾತ್ರ ಬೆಳೆಯೋದೇ ಸಮಗ್ರ ಕೃಷಿ ಅಂತ ಅನ್ಕೋತಾರೆ. ಈಗ ಉದಾಹರಣೆಗೆ ತೋಟಗಾರಿಕೆ ಜೊತೆ ಒಂದಷ್ಟು ಬೇರೆ ಬೆಳೆಗಳನ್ನ ಬೆಳೆಯೋದು ಅಥವಾ ರಾಗಿ, ಜೋಳ, ಭತ್ತ ಇವುಗಳ ಜೊತೆ ಮತ್ತೆ ಬೇರೆ ಬೆಳೆಗಳನ್ನ ಒಟ್ಟೊಟ್ಟಿಗೆ ಬೆಳೆಯೋದು ಅಂತ ಅನ್ಕೊಂಡಿರ್ತಾರೆ. ಅದರಲ್ಲಿ ಘಟಕಗಳು ಬರ್ತದೆ. ಹೌದು. ಹಾಗಾಗಿ ಈ ಸಮಗ್ರ ಕೃಷಿಯಲ್ಲಿ ಯಾವೆಲ್ಲ ಘಟಕಗಳಿದೆ, ವಿವಿಧ ಘಟಕಗಳು ಏನೇನು ಇದರೊಳಗಡೆ ಬರುತ್ತೆ? ಸರ್, ನಾನು ಆಗ್ಲೇ ಹೇಳಿದಾಗೆ ಬರೀ ಬೆಳೆ ಬೆಳೆಯುವುದೇ ಒಂದು ಸಮಗ್ರ ಕೃಷಿ ಅಲ್ಲ. ಸಮಗ್ರ ಕೃಷಿ ಅಂತ ಅಂದ್ರೆ ಕೃಷಿ ಬೆಳೆಗಳು, ರಾಗಿ, ಜೋಳ, ಭತ್ತ, ಇವನ್ನ ಬೆಳೆಯೋದ್ರ ಜೊತೆಗೆ ಈಗ ಅವ್ರ ಹತ್ರ ತೋಟಗಾರಿಕೆ ಬೆಳೆಗಳು ಇರ್ತವೆ. ಈಗ ಅಡಿಕೆ ಹಾಕಿರ್ತಾರೆ, ತೆಂಗು ಹಾಕಿರ್ತಾರೆ, ಬಾಳೆ ಹಾಕಿರ್ತಾರೆ, ಶುಂಠಿ ಹಾಕಿರ್ತಾರೆ, ತರಕಾರಿಗಳನ್ನ ಹಾಕ್ತಾರೆ, ಹೂಗಳನ್ನ ಹಾಕ್ತಾರೆ. ಇವು ಬೆಳೆಗಳಾದವು. ಇವಕ್ಕೆ ಘಟಕಗಳಾಗಿ ಹೈನುಗಾರಿಕೆ ಘಟಕ, ಅದೇ ರೀತಿ ಕೋಳಿ ಸಾಕಾಣಿಕೆ ಘಟಕ ಅಥವಾ ಮೊಲ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ರೇಷ್ಮೆಯನ್ನು ಸಾಕುವುದು ಮತ್ತೆ ಆಡು ಮತ್ತೆ ಜೇನು ಸಾಕಾಣಿಕೆ, ಈ ರೀತಿ ಮುಂತಾದ ಘಟಕಗಳನ್ನ ನಾವು ವಿವಿಧ ಘಟಕಗಳಾಗಿ ವಿಂಗಡಿಸಬಹುದು. ಇವೆಲ್ಲ ಅಂದ್ರೆ ನಾವು ಎಲ್ಲಾ ಮಾಡಬೇಕು ಅಂತ ರೈತರಿಗೆ ಹೇಳಕ್ಕಾಗಲ್ಲ. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಏನನ್ನ ಅಳವಡಿಸ್ಕೊಬೇಕು ಅಂತ ಅವರ ಸಂಪನ್ಮೂಲ ಅನುಗುಣವಾಗಿ ಅವರು ನೋಡ್ಕೊಂಡ್ರೆ ಅದನ್ನ ನಾವು ಸಮಗ್ರ ಕೃಷಿ ಅಂತ ಕರಿಬಹುದು. ಅಂತಂದ್ರೆ ಬೆಳೆಯ ಜೊತೆಗೆ ಇತರೆ ಸಾಕಾಣಿಕೆಗಳು, ಈಗ ಹೈನುಗಾರಿಕೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು ಅಥವಾ ಇತರ ಇದು ಆಡು ಕುರಿಗಳನ್ನ ಸಾಕೋದಾಗಿರ್ಬೋದು ಅಥವಾ ಇನ್ನು ರೇಷ್ಮೆ ಬೆಳೆಯೋದಾಗಿರ್ಬೋದು, ಹೀಗೆ ವಿವಿಧ ಘಟಕಗಳನ್ನ ಜೊತೆನಲ್ಲಿ ಅವರಿಗೆ ಪೂರಕವಾಗಿ ಇಟ್ಕೊಂಡು ಸಮಗ್ರ ಕೃಷಿಯನ್ನ ಮಾಡಬಹುದು ಅಂತ ಹೇಳ್ತೀರಿ. ಈ ಸಮಗ್ರ ಕೃಷಿಯನ್ನ ಮಾಡೋ ಉದ್ದೇಶ ಏನು ಅಂತ ಹೇಳ್ತೀರಿ? ಸಮಗ್ರ ಕೃಷಿಯ ಮೂಲಭೂತ ಉದ್ದೇಶ ಅಂದ್ರೆ ಸರ್, ಈಗ ನಾವು ಎಲ್ಲಾ ಒಂದು ವ್ಯಕ್ತಿಯ ತಲಾ ಆದಾಯ ಅಂತ ತಗೊಂಡಾಗ ನಾವು ಅವ್ರನ್ನ ಏನ್ ಮಾಡ್ತೀವಿ, ಅವರಿಗೆ ಪ್ರತಿ, ಈಗ ನಮ್ಮ ದೇಶದ ತಲಾ ಆದಾಯ ಒಬ್ಬ ವ್ಯಕ್ತಿದ ಎಷ್ಟು ಅಂದಾಗ ಒಂದು ತಲಾ ಆದಾಯ ಅಂತ ಕರಿತೀವಿ. ಅದೇ ರೀತಿ ಭೂಮಿಗೆ ಒಂದು ತಲಾ ಉತ್ಪಾದಕತೆಯನ್ನು ಮಾಡುವಷ್ಟು ಸಾಮರ್ಥ್ಯ ಇರುತ್ತೆ. ನಾವ್ ಈಗ ಏನ್ ಮಾಡ್ತೀವಿ, ಒಂದೇ ಬೆಳೆ ಬೆಳೆಯುವುದರಿಂದ ನಾವು ಭೂಮಿಯಲ್ಲಿ ಏನ್ ಮಾಡ್ತೀವಿ, ಭೂಮಿಯಲ್ಲಿ ಒಂದೇ ಬೆಳೆ ಬೆಳೆದು ಆ ಉತ್ಪಾದನಾ ಸಾಮರ್ಥ್ಯ ತುಂಬಾ ಕಮ್ಮಿ ಇರುತ್ತೆ. ಅದನ್ನ ನಾವೀಗ ಮೂರ್ನಾಲ್ಕು ಬೆಳೆಗಳನ್ನ ಮಾಡೋದ್ರಿಂದ ಉತ್ಪಾದನಾ ಸಾಮರ್ಥ್ಯನೂ ಹೆಚ್ಚಾಗುತ್ತೆ, ಜೊತೆಗೆ ಅವರು ಈ ರೀತಿ ಘಟಕಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಅವರು ಆ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸೋದ್ರ ಜೊತೆಗೆ ತಮ್ಮ ಒಂದು ಆದಾಯವನ್ನು ಹೆಚ್ಚಿಸಬಹುದು. ಸೊ ಮೂಲಭೂತ ಉದ್ದೇಶ ಉತ್ಪಾದನಾ ಸಾಮರ್ಥ್ಯನ ಹೆಚ್ಚಿಸೋದು. ಎರಡನೇದ ಅವ್ರು ಏನ್ ಮಾಡಬಹುದು ಅಂದ್ರೆ ಕೃಷಿ ವೆಚ್ಚವನ್ನ ಕಡಿಮೆ ಮಾಡಿ ಹೆಚ್ಚಿನ ಆದಾಯ ಗಳಿಸಬಹುದು. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಹೌದು ಸರ್, ಅದನ್ನ ಎಲ್ಲರೂ ಕೇಳಬಹುದು, ಹೇಗೆ ಕಡಿಮೆ ಮಾಡಬಹುದು ಅಂತ. ಈಗ ನಾವು ಕೃಷಿ ಬೆಳೆಗಳನ್ನ ಬೆಳಿತೀವಿ, ಆ ಬೆಳೆಗಳನ್ನ ಬೆಳೆದಾಗ ಅದರಲ್ಲಿ ನಾವು ಈಗ ಜೋಳನೇ ನೋಡಿದ್ರೆ, ಜೋಳದಲ್ಲಿ ನಮ್ಗೆ ಏನಾಗುತ್ತೆ, ಜೋಳದ ಒಂದು ಮೌಲ್ಯವರ್ಧನೆ ಮಾಡಿದ್ರೆ ಅದನ್ನ ಹಿಟ್ ಮಾಡ್ತಾರೆ, ಅಥವಾ ಅದರಲ್ಲಿ ಹೋದಾಗ ಅದರ ವೇಸ್ಟೇಜ್ ಇರುತ್ತೆ, ಅದನ್ನ ನಾವು ಹೇಗೆಸಿತ್ತೀವಿ. ಕೋಳಿ ಸಾಕ್ತಿದ್ರೆ ಆ ವೇಸ್ಟೇಜ್ ನ ಅಲ್ಲಿ ಹಾಕ್ಬೋದು. ಸೊ ಕೋಳಿ ನಾವು ಸಾಕೋದ್ರ ಜೊತೆಗೆ ನಾವು ಆಹಾರ ಪದ್ಧತಿಗೆ ಏನು ಯೂಸ್ ಮಾಡ್ತಿದೀವಿ ಅದನ್ನ ನಾವು ಇದರ ಮೂಲಕ ವೆಚ್ಚ ಭರಿಸಬಹುದು. ಆವಾಗ ಕೋಳಿ ಸಾಕಾಣಿಕೆ ವೆಚ್ಚ ಕಡಿಮೆ ಆಯ್ತು. ಅದೇ ರೀತಿ ನಾವು ಹೈನುಗಾರಿಕೆಗೆ ಬಂದಾಗ ಬದುಗಳ ಮೇಲೆ ನಾವು ಹಾಗೆ ಖಾಲಿ ಬಿಟ್ಟಿರ್ತೀವಿ, ಅದ್ರ ಸುತ್ತ ನಾವು ಬರೀ ಹುಲ್ಲುಗಳನ್ನ ಬೆಳೆಸಿದ್ರೆ ಆ ಹುಲ್ಲನ್ನ ತೆಗೆದು ಕಟಾವು ಮಾಡಿ ನಾವಲ್ಲಿ ಹಾಕಿದ್ರೆ ನಮಗೇನಾಯ್ತು, ಹುಲ್ಲಿಗೆ ಕೊಡಬೇಕಾಗಿದ್ದ ಒಂದು ಹಣದ ವೆಚ್ಚ ಕಮ್ಮಿ ಆಯ್ತು. ಸೊ ಹಾಗಾಗಿ ವೆಚ್ಚವನ್ನ ಕಡಿಮೆ ಮಾಡಬಹುದು. ಮೂರನೇದು, ಕುಟುಂಬಕ್ಕೆ ಸಾಕಾಗುವಷ್ಟು ಆಹಾರ ಹಾಗೂ ಇತರ ಬೇಡಿಕೆಗಳನ್ನು ಪೂರೈಸಬಹುದು. ಹೇಗೆ ಅಂತ ಕೇಳಿದ್ರೆ, ಈಗ ನಾವು ತರಕಾರಿಗಳನ್ನ ಬೆಳಿತೀವಿ, ಮೊದಲು ನಮ್ಮ ಕುಟುಂಬಕ್ಕೆ ಬೇಕು, ನಾವು ನಮ್ಮ ಕುಟುಂಬಕ್ಕೆ ಆಗುವಷ್ಟು ತಗೊಂಬೇಕು, ಅದನ್ನ ಆಮೇಲೆ ನಾವು ಮಾಡಿ ಆದಾಯನ ಗಳಿಸಬಹುದು. ಇವಾಗ ನಮ್ಮ ಕುಟುಂಬಕ್ಕೆ ಹಾಲು ತರಕಾರಿ ಎಲ್ಲ ನಮ್ಮ ಭೂಮಿಯಲ್ಲೇ ಬರ್ತಾ ಇರತ್ತೆ. ಸೊ ಹಾಗಾಗಿ ಕುಟುಂಬಕ್ಕೆ ಬೇಕಾದಷ್ಟು ಪೂರೈಕೆ ಮಾಡಬಹುದು. ಮತ್ತೆ ನಿರಂತರ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು. ಇದು ಹೇಗೆ ಅಂತಂದ್ರೆ, ಈಗ ನಾವು ಜೋಳ ಬೆಳೆದ್ರೆ ನಿಮಗೆ ಗೊತ್ತು, 4-5 ತಿಂಗಳಿಗೆ ಬೆಳೆ ಕಟಾವ್ ಆಗಿ ಬೆಳೆ ಕಂಪ್ಲೀಟ್ ಆಗಿ ಕೈಗೆ ಬಂದ್ಬಿಡುತ್ತೆ. ಆಮೇಲೆ ಏನ್ ಮಾಡೋದು, ಒಬ್ಬ ರೈತನಿಗೆ ಮುಂದೆ ಜಮೀನಲ್ಲಿ ಏನು ಕೆಲಸ ಇಲ್ಲ ಆಗುತ್ತೆ. ಈಗ ತೆಂಗಿದ್ರು ಕೂಡ ತೆಂಗನ್ನ ನಾವು ಏನ್ ಮಾಡ್ತೀವಿ, ತೆಂಗಿನ ಕಾಯಿಯನ್ನ ಆ ತಕ್ಕನಾಗೆ ಕಾಲಕ್ರಮಕ್ಕೆ ನಾವು ಕೆಡುತ್ತೀವಿ, ತಗೊಂತೀವಿ. ಆದ್ರೆ ಉಳಿದ ಟೈಮಲ್ಲಿ ಏನ್ ಮಾಡೋದು, ಅದಕ್ಕೆ ಬರೀ ಒಂದೇ ಬೆಳೆ ಮೇಲೆ ಇದಾಗೋದ್ರಿಂದ ನೆಕ್ಸ್ಟ್ ಬೆಳೆ ನಾವು ಏನ್ ಪ್ಲಾನ್ ಮಾಡಬಹುದು, ನಮ್ಮ ರಿಸೋರ್ಸ್ಗೆ ಅನುಗುಣವಾಗಿ ಸಂಪನ್ಮೂಲ ಅನುಗುಣವಾಗಿ ಪ್ಲಾನ್ ಮಾಡಿದ್ರೆ ನಾವು ನಿರಂತರವಾದ ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು. ಇನ್ನೊಂದು ಏನಂದ್ರೆ, ಮಣ್ಣು ಮತ್ತು ನೀರಿನ ಸಮರ್ಪಕವಾಗಿ ಬಳಸಬಹುದು. ಹೇಗೆ ಅಂತ ಅಂದ್ರೆ, ಈಗ ನಾನು ಆಗ್ಲೇ ಹೇಳಿದಾಗೆ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಡುವಂತ ಶಕ್ತಿ ಇರುತ್ತೆ ಅಂದ್ರೆ ಬೆಳೆಗಳಿಗೆ. ಸೊ ಹಾಗಾಗಿ ನಾವು ಬೆಳೆಗಳು ಒಂದು ಬಾರಿ ನಾವು ಬೆಳೆ ಬಿತ್ತನೆ ಮಾಡಿ ಹಾಗೆ ಬಿಟ್ಬಿಟ್ರೆ ಭೂಮಿಯಲ್ಲಿರೋ ತೇವಾಂಶ ಹಾಗೆ ವೇಸ್ಟ್ ಆಗೋಗುತ್ತೆ. ಸೊ ನಾವು ಇನ್ನೊಂದು ಬೆಳೆ ಅಂದ್ರೆ, ಈಗ ನಾವು ಜೋಳ ಆದ್ಮೇಲೆ ಹುಳಿಯನ್ನ ಹಾಕಿ, ಹುಳಿಯನ್ನ ಹಾಕಿದಾಗ ಏನಾಗುತ್ತೆ, ಭೂಮಿಗೆ ಫಲವತ್ತತೆನೂ ಬರುತ್ತೆ. ಅದೇ ರೀತಿ ನಾವು ಅಲ್ಲಿರುವಂತ ತೇವಾಂಶವನ್ನು ಬಳಸಿಕೊಂಡು ನಾವು ಆದಾಯವನ್ನ ಗಳಿಸಬಹುದು. ಇವು ಮೂಲಭೂತ ಉದ್ದೇಶಗಳಾಗಿದ್ದಾವೆ. ಇನ್ನು ಸಮಗ್ರ ಕೃಷಿಯಲ್ಲಿ ಎಷ್ಟು ವಿಧಗಳಿದೆ, ಯಾವೆಲ್ಲ ವಿಧಗಳನ್ನ ನಾವು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಬಹುದು ಅಂತ ಹೇಳ್ತಾರೆ? ಸರ್, ಸಮಗ್ರ ಕೃಷಿ ಪದ್ಧತಿಯಲ್ಲಿ ವಿಧಗಳು ಅಂತ ಅಂದ್ರೆ ಅದನ್ನ ನಾವು ಯಾವ ಆಧಾರದಲ್ಲಿ ವಿಂಗಡಣೆ ಮಾಡ್ತೀವಿ ಅಂದ್ರೆ ಬೆಳೆ ಆಧಾರದ ಮೇಲೆ, ಅಥವಾ ನಾವು ಮೂಲ ಕಸುಬಾಗಿ ಅಥವಾ ಮುಖ್ಯ ಆದಾಯಕ್ಕೋಸ್ಕರ ಯಾವ ಘಟಕವನ್ನು ಇಟ್ಕೊಂಡಿರ್ತೀವಿ ಅದರ ಆಧಾರದ ಮೇಲೆ ನಾವು ಅದನ್ನ ವಿಧಗಳನ್ನ ಮಾಡ್ತೀವಿ. ಅದರಲ್ಲಿ ಈಗ ವಿಧಗಳು ಅಂದ್ರೆ ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ಮತ್ತೆ ಜಾನುವಾರು ಆಧಾರಿತ ಕೃಷಿ ಪದ್ಧತಿ, ಮತ್ತೆ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ, ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ನಾವು ವಿಧಗಳನ್ನ ಮಾಡಬಹುದು. ಹಾಗಾದ್ರೆ ಇವನ್ನ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ, ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತಂದ್ರೆ ಏನು? ಸರ್, ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಬೆಳೆ ಏನು ಉತ್ಪಾದನೆ ಇದೆ ಅದನ್ನೇ ನಾವು ಮುಖ್ಯ ಉದ್ದೇಶ ಅಂತ ಅನ್ಕೊಂಡಿರ್ತೀವಿ. ಈಗ ನಾವು ಅದಕ್ಕೆ ಉದಾಹರಣೆಯಾಗಿ ಹೇಳೋದಾದ್ರೆ ರಾಗಿ, ರಾಗಿ ಬೆಳೆಯೋದೇ ನಮ್ಮ ಮುಖ್ಯ ಉದ್ದೇಶ. ಆ ರಾಗಿ ಬೆಳೆಯಲ್ಲಿ ನಾವು ಉತ್ಪಾದನೆ ಮಾಡಿದಾಗ ಅದರಿಂದ ಏನು ಉತ್ಪಾದನೆ ಬರುತ್ತೆ ಅದು ನಮಗೆ ಮೂಲ ಆದಾಯವಾಗಿರುತ್ತೆ. ಅದರ ಜೊತೆಯಲ್ಲಿ ಇನ್ನುಳಿದ ಪದ್ಧತಿಗಳು, ಈಗ ಹೈನುಗಾರಿಕೆ ಇರ್ಬೋದು, ಆ ರಾಗಿ ಹುಲ್ಲನ್ನ ಯೂಸ್ ಮಾಡಿಕೊಂಡು ನಾವು ಹಸುಗಳನ್ನ ಸಾಕಾಣಿಕೆ ಮಾಡಬಹುದು, ಅದೇ ರೀತಿ ಕೋಳಿ ಸಾಕಾಣಿಕೆ ಮಾಡಬಹುದು. ಇವನ್ನೆಲ್ಲ ನಾವು ಬೆಳೆಗೆ ಮೂಲವಾಗಿ ಇಟ್ಕೊಂಡು ಇವನ್ನ ನಾವು ವಿಧ ಘಟಕಗಳಾಗಿ ನಾವು ಅದರಲ್ಲಿ ಸಂಯೋಜಿಸಿರ್ತೇವೆ. ಅದಕ್ಕೆ ನಾವು ಬೆಳೆ ಆಧಾರಿತ ಕೃಷಿ ಪದ್ಧತಿ ಅಂತ ಕರಿತೀವಿ. ಅದೇ ರೀತಿ ನಾವು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಬಂದ್ರೆ ಜಾನುವಾರನ್ನ ನಾವು ಮುಖ್ಯ ಘಟಕವಾಗಿ ಇಟ್ಕೊಂಡಿರ್ತೀವಿ. ಅಂದ್ರೆ ಈಗ ನಾವು ಆಕಳು ಮತ್ತೆ ಎಮ್ಮೆನ ಸಾಕಾಣಿಕೆ ಮಾಡಿದಾಗ ನಾವು ಅದನ್ನ ಏನ್ ಮಾಡ್ತೀವಿ, ಅದರಿಂದ ನಮಗೆ ತುಂಬಾ ಆದಾಯ ಬರ್ತಾ ಇರುತ್ತೆ. ಅಂದ್ರೆ ಈಗ ಹೈನುಗಾರಿಕೆಯಿಂದ ನಾವು ಡೈರಿಗೆ ಹಾಲಾಕೋದ್ರಿಂದ ನಮಗೆ ಅದ್ರ ಮುಖ್ಯ ಕಸುಬಾಗಿರುತ್ತೆ, ಮುಖ್ಯ ಆದಾಯವಾಗಿರುತ್ತೆ. ಅದರ ಜೊತೆಗೆ ಹುಲ್ಲು ಬೆಳೆಯೋದಿರ್ಬೋದು, ರಾಗಿ ಬೆಳ್ಕೊಬಹುದು, ಜೋಳ ಬೆಳ್ಕೊಬಹುದು, ಅದು ನಮ್ಗೆ ಏನಂದ್ರೆ ಈ ಮುಖ್ಯ ಕಸುಬಿಗೆ ಪೂರಕವಾಗಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ನಾವು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ. ಈಗ ಅದೇ ರೀತಿ ನಾವು ಇನ್ನೊಂದು ಭಾಗ ಅಂತ ಬಂದ್ರೆ ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತಾರೆ. ಇಲ್ಲಿ ಏನ್ ಮಾಡ್ತಾರೆ, ನಮ್ಮ ಹಾಸನದ ಭಾಗದಲ್ಲಿ, ಅದರಲ್ಲೂ ಚನ್ನರಾಯಪಟ್ಟಣ ಅರಸೀಕೆರೆ ಭಾಗದಲ್ಲಿ ನಿಮಗೆ ಗೊತ್ತಿರುವಂತೆ ತೆಂಗು ಮೂಲ ಒಂದು ಆದಾಯ ಆಗಿರುತ್ತೆ. ಅದರಲ್ಲಿ ಅವ್ರ ಏನ್ ಮಾಡ್ತಾರೆ, ಬೇವಿನ ಬೆಳೆಗಳನ್ನ ಬೆಳ್ಕೊಂಡಿರ್ತಾರೆ, ಜೋಳ ಹಾಕಿರ್ತಾರೆ ಅಥವಾ ರಾಗಿ ಹಾಕಿರ್ತಾರೆ, ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇರ್ತಾರೆ. ಅವಾಗ ನಾವ್ ಏನ್ ಮಾಡ್ತೀವಿ, ತೋಟಗಾರಿಕೆ ಅಲ್ಲಿ ಮೂಲ ಆದಾಯ, ಅದರ ಜೊತೆಗೆ ಇವು ಪೂರಕಗಳು. ಸೊ ಇದನ್ನ ನಾವು ತೋಟಗಾರಿಕಾ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ. ಈಗ ಅದೇ ರೀತಿ ಇನ್ನೊಂದು ಬಂದ್ರೆ ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ. ಈ ಅರಣ್ಯ ಬೆಳೆಯಲ್ಲಿ ಏನಂತಂದ್ರೆ, ಈಗ ನಮ್ಮ ಭೂಮಿಯಲ್ಲಿ ಏನು ಬೆಳೆಯಕ್ಕಾಗಲ್ಲ, ನಮ್ಮಲ್ಲಿ ಪೂರ್ತಿ ಒಣ ಭೂಮಿ ಇರುತ್ತೆ. ಆ ಒಣ ಭೂಮಿಯಲ್ಲಿ ಏನ್ ಮಾಡ್ತಾರೆ ಯೂಶಲಿ, ಈಗ ಗೊತ್ತಿರೋದು ತಲಾಂತರದಿಂದ ಅಂದ್ರೆ ಹಿಂದೆ ಕಾಲದಲ್ಲಿ ನಮ್ಮ ತಾತಂದ್ರು ಮುತ್ತಂತ್ರ ಏನ್ ಮಾಡೋರು ಅಂದ್ರೆ ಬದುಗಳ ಮೇಲೆ ಹುಣಸೆ ಮರ, ಆಮೇಲೆ ಈ ಬೇವುಗಳು, ಹಲಸಿನ ಮರ ಇವನ್ನೆಲ್ಲ ಹಾಕೋರು. ಯಾಕೆ ಹಾಕ್ತಿದ್ರು, ಈಗ ನಾವು ಅದನ್ನ ಕಡಿತಾ ಇದೀವಿ. ಆದ್ರೆ ಆ ಮರಗಳು ಅರಣ್ಯ ಆಧಾರಿತ, ಯಾಕಂದ್ರೆ ನಮ್ಮ ಭೂಮಿಯಲ್ಲಿ ಬೆಳೆ ಇಲ್ಲ ಅಂದ್ರೂ ಕೂಡ ಅವು ಎಂಥ ಒಂದು ಬೇಸಿಗೆಗಾಲದಲ್ಲೂ ನಮಗೆ ಇಳುವರಿ ಕೊಡಬಲ್ಲ, ನಮಗೆ ಮನೆಗೂ ಇದಾಗುತ್ತೆ, ನಮಗೆ ಉಪಯೋಗ ಆಗುತ್ತೆ, ಜೊತೆಗೆ ನಮಗೆ ಆದಾಯವನ್ನು ಕೊಡುತ್ತೆ. ಅದಕ್ಕೆ ಅದನ್ನ ಮೂಲವಾಗಿ ಇಟ್ಕೊಂಡು ಇನ್ನು ಉಳಿದ ಏನೇ ಘಟಕಗಳನ್ನು ಮಾಡಿದ್ರು ನಾವು ಅದು ಅರಣ್ಯ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಕರಿಬಹುದು ಸರ್. ಆತ್ಮೀಯ ರೈತ ಬಾಂಧವರೇ, ಕೇಳುಗರೆ, ಇದೇ 8ನೇ ತಾರೀಕು ನಾಳೆ ಶನಿವಾರ ಹಾಸನ ತಾಲೂಕು ಗಂಡಸಿ ಮತ್ತು ದುದ್ದಕ್ಕೆ ಸಮೀಪವಿರುವ ಕುಡುಕುಂದಿ ಬಳಿಯ ಮಂಜನಹಳ್ಳಿ ಕಾವಲಿಗೆ ಒಳಪಡುವ ಕೆಬಿ ರಮೇಶ್ ಅವರ ತೋಟದಲ್ಲಿ ಪರಿಸರ ಪ್ರಿಯ ಕೃಷಿ ಸಮಾರಂಭ ಜರುಗ್ತಾ ಇದೆ. ಕಾರ್ಮಿಕರ ಮೇಲೆ ಹೆಚ್ಚು ಅವಲಂಬನೆ ಆಗದೆ ಆಸಕ್ತಿಯಿಂದ ಶ್ರಮದಿಂದ ತಮ್ಮ ತೋಟದ ಕೆಲಸಗಳನ್ನು ನಿರ್ವಹಿಸುತ್ತಿರುವ ಕೆಬಿ ರಮೇಶ್ ಅವರು ಪರಿಸರ ಪ್ರಿಯ ತತ್ವಗಳನ್ನು ಪಾಲಿಸಿಕೊಂಡು ಬರುತ್ತಿದ್ದಾರೆ. ತಮ್ಮ ತೆಂಗಿನ ತೋಟದಲ್ಲಿ ಉತ್ತಮವಾದ ಸುಧಾರಣೆಯನ್ನ ಕಂಡಿದ್ದಾರೆ. ತೆಂಗಿನೊಂದಿಗೆ 10 ಬೆಳೆಗಳನ್ನು ಸಂಯೋಜನೆ ಮಾಡಿದ್ದಾರೆ, ಉಳುಮೆಯನ್ನ ನಿಲ್ಲಿಸಿದ್ದಾರೆ. ತೆಂಗಿನ ಗರಿಮಟ್ಟೆ ಮತ್ತು ಕಾಯಿಮಟ್ಟೆಗಳನ್ನು ಮಾರಾಟ ಮಾಡದೆ ಅವುಗಳನ್ನು ಅಲ್ಲೇ ಪರಿವರ್ತಿಸಿ ಗೊಬ್ಬರವಾಗಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಸಕ್ತ ರೈತ ಬಾಂಧವರು ನಾಳೆ ಜರುಗುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉಪಯೋಗಗಳನ್ನು ಮಾಡಿಕೊಳ್ಳಬಹುದು. ಸಮಾರಂಭದ ತೋಟಕ್ಕೆ ತಲುಪಲು ಮಾರ್ಗ ಹೀಗಿದೆ: ದುದ್ದದಿಂದ 12 ಕಿಲೋಮೀಟರ್, ಗಂಡಸಿ ಹ್ಯಾಂಡ್ಪೋಸ್ಟ್ನಿಂದ 6 ಕಿಲೋಮೀಟರ್, ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಇವರ ತೋಟಕ್ಕೆ ದಾರಿ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಕ್ಕೆ ಸಂಖ್ಯೆ 9141270315. ಸಂಖ್ಯೆಯನ್ನ ಮತ್ತೊಮ್ಮೆ ಗಮನಿಸಿ: 9141270315. ನಾವೀಗ ಯಾವುದೇ ಒಂದು ಕೃಷಿಯನ್ನ ಮಾಡಬೇಕು ಅಂತೇಳಿ ಹೊರಟಾಗ ಬಹಳ ಮುಖ್ಯವಾಗಿ ಯೋಚನೆಯನ್ನ ಮಾಡ್ತಕ್ಕಂಥದ್ದು ನೀರಾವರಿ. ನೀರಾವರಿ, ಹೌದು. ಹಾಗಾಗಿ ಈ ಸಮಗ್ರ ಕೃಷಿ ಪದ್ಧತಿಯನ್ನ ಮಾಡಬೇಕಾದ್ರೆ ನೀರಾವರಿಗೆ ಸೂಕ್ತವಾದಂತಹ ಅಥವಾ ನೀರಾವರಿಗೆ ಪೂರಕವಾದಂತಹ ಯಾವೆಲ್ಲ ಬೆಳೆಗಳನ್ನ ಮಾಡಬಹುದು ಅಂತ ಹೇಳ್ತಾರೆ? ಈಗ ನೀರಾವರಿ ಅಂತ ಅಂದ್ರೆ ಸರ್, ನೀರಾವರಿಯಲ್ಲಿ ನಿಮಗೂ ಗೊತ್ತು, ಈಗ ನೀರಾವರಿಯಲ್ಲಿ ನಾವು ನದಿಗಳ ಮೇಲೆ ಡಿಪೆಂಡ್ ಆಗಿರ್ತವೆ, ಅವಲಂಬನೆ ಆಗಿರ್ತವೆ. ಅದೇ ರೀತಿ ನಮ್ಮಲ್ಲಿ ಬಾವಿಗಳಿದ್ರೆ ಬಾವಿಗಳ ಮೇಲೆ ಆಧಾರಿತವಾಗಿರುತ್ತವೆ, ಹೊಂಡಗಳಿದ್ರೆ ಹೊಂಡಗಳ ಮೇಲೆ ಆಧಾರಿತ. ಆ ಒಂದು ನಮ್ಮಲ್ಲಿರುವ ನೀರಿನ ಸಾಮರ್ಥ್ಯ, ಬೆಳಕೆ ಎಷ್ಟಿದೆ, ನಮ್ಗೆ ಎಷ್ಟು ಲಭ್ಯತೆ ಇದೆ, ಅದನ್ನ ನೋಡಿಕೊಂಡು ನಾವು ನೀರಾವರಿಗೆ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿಗಳನ್ನ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಏನ್ ಹೇಳ್ಬೋದು ಅಂದ್ರೆ, ಈಗ ಬೆಳೆ ಉತ್ಪಾದನೆ ಮಾಡುವುದರ ಜೊತೆಗೆ, ಬೆಳೆ ಅಂದ್ರೆ ನಾವು ತೋಟಗಾರಿಕೆನರಾಗಿರ್ಬೋದು, ಕೃಷಿ ಬೆಳೆಗಳಾಗಿರಬಹುದು, ಅದರ ಜೊತೆಗೆ ಹೈನುಗಾರಿಕೆಯನ್ನು ನಾವು ಸಂಯೋಜಿಸಬಹುದು. ಆ ಹೈನುಗಾರಿಕೆಯಿಂದ ಬರುವಂತಹ ತ್ಯಾಜ್ಯವನ್ನು ಯೂಸ್ ಮಾಡಿಸಿ ಜೈವಿಕ ಅನಿಲ ಘಟಕವನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮಗೆ ಅಡಿಗೆಗೆ ಏನು ಗ್ಯಾಸ್ ಸಿಲಿಂಡರ್ ಗಳನ್ನ ಬಳಸ್ತೇವೆ ಅದರ ವೆಚ್ಚಗಳನ್ನು ಮಾಡಬಹುದು. ಸೊ ಅದರ ಜೊತೆಗೆ ನಾವು ಈ ಕೃಷಿ ತ್ಯಾಜ್ಯಗಳು ಅಥವಾ ನಮ್ಮ ಏನು ಜಾನುವಾರು ಸಾಕಾಣಿಕೆಯಿಂದ ಬರುವಂತಹ ತ್ಯಾಜ್ಯಗಳನ್ನ ಯೂಸ್ ಮಾಡಿ ಎರೆಹುಳು ಗೊಬ್ಬರವನ್ನ ತಯಾರಿಕೆ ಮಾಡಬಹುದು. ಸೊ ಆ ಗೊಬ್ಬರವನ್ನ ನಾವು ನಮ್ಮ ಭೂಮಿಗೆ ಹಾಕೊಂಡು ನಮ್ಮ ಭೂಮಿಯಲ್ಲಿರೋ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಅದು ಒಂದಾದ್ರೆ ಇನ್ನೊಂದೇನಂದ್ರೆ ಬೆಳೆ ಉತ್ಪಾದನೆ ಜೊತೆಗೆ ಹೈನುಗಾರಿಕೆಯನ್ನ ಮಾಡಬಹುದು. ಆಗ್ಲೇ ಹೇಳದಂಗೆ ಹೈನುಗಾರಿಕೆ ಜೊತೆಗೆ ಈಗ ಮನೆಯಲ್ಲಿ ಜೇನು ಸಾಕಾಣಿಕೆ, ಮನೆ ಸುತ್ತಮುತ್ತ ಜೇನು ಸಾಕಾಣಿಕೆ ಪೆಟ್ಟಿಗೆಗಳನ್ನು ಇಟ್ಕೊಂಡು ಜೇನು ಸಾಕಾಣಿಕೆ ಮಾಡಬಹುದು. ಅಥವಾ ನಮ್ಮ ಭಾಗಕ್ಕೆ ಬಂದ್ರೆ ಈಗ ನೀರಾವರಿ ಇದೆ, ನಮ್ಮ ಬೇಲೂರು ಕಡೆ ಎಲ್ಲ ಸ್ವಲ್ಪ ನೀರಾವರಿ ಭಾಗ ಇದೆ. ಆ ನೀರಾವರಿ ಭಾಗದಲ್ಲಿ ಕೆಲವರು, ಅದೇ ರೀತಿ ಆಲೂರು, ಅದೇ ರೀತಿ ನಮ್ಮ ಸಕಲೇಶ್ಪುರ, ಇದೇ ರೀತಿ ನಮ್ಮ ಚಂದ್ರಪಟ್ಟಣ ಕಡೆ ಕೆಲವರಿಗೆ ನೀರು ಒಳನರಸೀಪುರ ಕಡೆ ಬರುತ್ತೆ, ಅಲ್ಲಿ ಅರ್ಕಲ್ಗೂಡು ಭಾಗದಲ್ಲಿ. ಅಲ್ಲಿ ಏನ್ ಮಾಡ್ತಾರೆ, ಬೆಳೆ ಉತ್ಪಾದನೆ ಜೊತೆಗೆ ರೇಷ್ಮೆ ಸಾಕಾಣಿಕೆಯನ್ನು ಮಾಡ್ತಾರೆ. ರೇಷ್ಮೆ ಸಾಕಾಣಿಕೆ ಜೊತೆಗೆ ಅವ್ರು ಎರೆಹುಳು ಗೊಬ್ಬರ ಹಾಕ್ಬಹುದು ಅಥವಾ ಜೇನು ಸಾಕಾಣಿಕೆ ಮಾಡಬಹುದು. ಈ ರೀತಿ ಮುಖ್ಯ 3-4 ಘಟಕಗಳನ್ನು ಇಟ್ಕೊಂಡ್ರೆ ಅದನ್ನೇ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೇವೆ. ಬೆಳೆ ಉತ್ಪಾದನೆ ಜೊತೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡುವವರು ಇದಾರೆ, ಅದನ್ನು ಕೂಡ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿಬಹುದು. ಈಗ ತಾವಾಗ್ಲೇ ಮಾತಾಡ್ತಾ ಹೇಳಿದ್ರಿ, ಇನ್ನ ಬೇಲೂರು, ಆಲೂರು, ಸಕಲೇಶ್ಪುರ, ಮುಖ್ಯವಾಗಿ ನಾವು ಇದನ್ನ ಮಲೆನಾಡು ಪ್ರದೇಶ ಅಂತ ಕರಿತೇವೆ. ಈ ಮಲೆನಾಡು ಪ್ರದೇಶಕ್ಕೆ ಸೂಕ್ತವಾದಂತಹ ಸಮಗ್ರ ಕೃಷಿ ಪದ್ಧತಿಗಳು ಏನು? ಸರ್, ಈಗ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ, ಮಳೆ ಜಾಸ್ತಿ ಬೀಳುತ್ತೆ ನಮ್ಗೆ ಗೊತ್ತಿರೋ ಹಾಗೆ. ಈಗ ನಾವು ಸಕಲೇಶ್ಪುರ ಭಾಗಕ್ಕೆ ಬಂದ್ರೆ, ನಾವು ಈ ಸಕಲೇಶ್ಪುರ ಭಾಗದಲ್ಲಿ ತುಂಬಾ ಮಳೆ ಆಗೋದ್ರಿಂದ ಅಲ್ಲಿ ಭತ್ತವನ್ನ ತುಂಬಾ ಬೆಳೀತಾರೆ. ಆ ಕೃಷಿ ಬೆಳೆ ಜೊತೆಗೆ ಅಜೋಲಾನ ಭತ್ತದ ಗದ್ದೆಲ್ಲೇ ಹಾಕೋದ್ರಿಂದ ಅಜೋಲಾ ಒಂದು ಭತ್ತದ ಗಡ್ಡೆಯಲ್ಲಿ ಬೇಗ ನಮ್ಗೆ ಹರಡ್ಕೊಳತ್ತೆ. ಸೊ ಆ ಅಜೋಲಾನ ನಾವು ಹೈನುಗಾರಿಕೆ ಘಟಕ ಇದ್ರೆ ಹೈನುಗಾರಿಕೆಗೂ ಬಳಸಬಹುದು. ಅದರ ಜೊತೆಗೆ ಅಜೋಲಾನ ನಾವು ಭೂಮಿಯಲ್ಲೇ ಬಿಡೋದ್ರಿಂದ ವಾತಾವರಣದಲ್ಲಿ ಸಾರಜನಕವನ್ನು ಭೂಮಿಗೆ ಹೀರ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ. ಸೊ ಹೀರ್ಕೊಂಡು ಬೆಳೆಗಳಿಗೆ ಒದಗಿಸುತ್ತೆ. ಸೊ ಇದರಿಂದ ನಮ್ಮಲ್ಲಿ ಸಾರಜನಕವನ್ನು ಏನು ಯೂರಿಯಾ ಚೆಲ್ತಿದ್ದೆ ಅದನ್ನ ಕಮ್ಮಿ ಮಾಡಬಹುದು. ಅದೇ ತರ ಈಗ ಕೃಷಿ ಹೊಂಡಗಳು ಇದ್ದೇ ಇರುತ್ತವೆ ಅಥವಾ ಒಂದು ಕೆರೆ ಭಾಗಗಳು ತುಂಬಾ ಜಾಸ್ತಿ ಇರುತ್ತೆ ಮಲೆನಾಡಲ್ಲಿ, ನಮ್ಮ ಸಕಲೇಶ್ಪುರದ ಭಾಗದಲ್ಲಿ. ಅಲ್ಲಿ ಮೀನು ಸಾಕಾಣಿಕೆ ಕೂಡ ಮಾಡಬಹುದು. ಸೊ ಇದೇ ತರ ಅವರು ಈಗ ಅಣಬೆ ಬೇಸಾಯನೂ ಮಾಡಬಹುದು, ಮತ್ತೆ ಕೋಳಿ ಸಾಕಾಣಿಕೆನು ಮಾಡಬಹುದು, ಹಂದಿ ಸಾಕಾಣಿಕೆನೇ ಮಾಡಬಹುದು. ಆದ್ರೆ ಅವರ ಒಂದು ಸಂಪನ್ಮೂಲಕ್ಕೆ ಅನುಗುಣವಾಗಿ ಅದನ್ನ ಬಳಸಬಹುದು. ಈಗ ಭತ್ತದ ಗದ್ದೆ ಜಾಸ್ತಿ ಇರೋದ್ರಿಂದ ಇತ್ತೀಚೆಗೆ ಇದನ್ನ ನಾವು ನಮ್ಮ ಈಶಾನ್ಯ ಭಾರತ ಅಂತ ಏನ ಕರಿತೀವಿ, ಅಸ್ಸಾಂ ಮತ್ತೆ ಮೇಘಾಲಯ, ಅಲ್ಲಿ ಇದನ್ನ ಬಳಸ್ತಾರೆ. ಏನಂದ್ರೆ ಬಾತುಕೋಳಿ ಸಾಕಾಣಿಕೆ, ಭತ್ತದ ಗದ್ದೆ ಜೊತೆಗೆ ಅವರು ಬಾತುಕೋಳಿ ಸಾಕ್ತಾರೆ. ಯಾಕೆಂದ್ರೆ ಬಾತುಕೋಳಿಗಳು ಭತ್ತದ ಗದ್ದೆ ಇರುವ ಕ್ರಿಮಿ ಕೀಟಗಳನ್ನ ತಿಂತವೆ, ಅವನ್ನ ತಿನ್ನೋದ್ರ ಜೊತೆಗೆ ಅಲ್ಲಿ ಅವು ಇಕ್ಕೆಗಳನ್ನ ಹಾಕೋದ್ರಿಂದ ಅದು ಕೂಡ ಗೊಬ್ಬರ ಆಗುತ್ತೆ. ಸೊ ಇದನ್ನು ಕೂಡ ನಮ್ಮ ಮಲೆನಾಡು ಭಾಗದ ರೈತ ಬಾಂಧವರು ಮಾಡಬಹುದು. ಮಲೆನಾಡು ಭಾಗಕ್ಕೆ ಈ ರೀತಿಯ ಒಂದು ಬೆಳೆ ಪದ್ಧತಿಯನ್ನು ಅನುಸರಿಸಿದ್ರೆ ಒಣ ಪ್ರದೇಶಕ್ಕೆ ಸೂಕ್ತವಾದಂತಹ ಪದ್ಧತಿಗಳು ಯಾವುದು? ಈಗ ನಾವು ಒಣ ಪ್ರದೇಶಕ್ಕೆ ಅಂತ ಬಂದ್ರೆ, ಈಗ ನಮ್ಮ ಒಣ ಪ್ರದೇಶ ನಮ್ಮ ಕಡೆ ಬಂದಾಗ ಚಂದ್ರಪಟ್ಟಣ ಮತ್ತು ಅರಸೀಕೆರೆ ಅಂತ ಕರಿತೀವಿ. ಅದೇ ರೀತಿ ನಿಮ್ಗೆ ಗೊತ್ತಿರುವ ಹಾಗೆ ಈಗ ದುರ್ಗದ ಭಾಗದಲ್ಲಿ ಕೂಡ ದುರ್ಗ ಒಂದು ಒಣ ಪ್ರದೇಶ, ಚಿತ್ರದುರ್ಗ ಪ್ರದೇಶ. ಸೊ ನಾವೀಗ ಒಣ ಪ್ರದೇಶಕ್ಕೆ ಅಂತ ಬಂದಾಗ ಅಲ್ಲಿ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಬೆಳೆ ಉತ್ಪಾದನೆ ಜೊತೆಗೆ ಅವರಿಗೆ ನಿರಂತರ ಆದಾಯವನ್ನು ಹೇಗೆ ತಲುಪಿಸುವುದು ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಈಗ ನೀವು ರೈತ ಬಂದವರು ಬಹಳ ಜನ ಆಲ್ರೆಡಿ ಅದನ್ನ ಮಾಡ್ತಾ ಇದಾರೆ. ಯಾವುದು ಅಂದ್ರೆ ಹಣ್ಣಿನ ಬೆಳೆಗಳನ್ನ ಹಾಕೊಂಡಿರ್ತಾರೆ. ಈಗ ನಾವು ಹಣ್ಣಿನ ಬೆಳೆಗಳ ಜೊತೆಗೆ ತೋಟಗಾರಿಕೆ ಬೆಳೆಗಳ ಜೊತೆಗೆ ಹಣ್ಣಿನ ಬೆಳೆಗಳನ್ನ ಹಾಕೊಂಡಿರ್ತಾರೆ. ಅದ್ರ ಜೊತೆ ತರಕಾರಿಗಳನ್ನ ಬೆಳೀತಿರ್ತಾರೆ, ಹೂಗಳನ್ನ ಬೆಳೀತಿರ್ತಾರೆ, ಇದರ ಜೊತೆಗೆ ರಾಗಿ ಮತ್ತೆ ಜೋಳಗಳನ್ನ ಅವರು ಬಿತ್ತನೆ ಮಾಡಿ ಬೆಳ್ಕೊಂತ ಇರ್ತಾರೆ. ಅದ್ರ ಜೊತೆಗೆ ಈಗ ನಮ್ಮ ಈ ಕಡೆ ಭಾಗದಲ್ಲಿ ನೋಡಿದ್ರೆ ಕುರಿ ಮತ್ತೆ ಆಡು ಮೇಕೆ ಸಾಕಾಣಿಕೆ ಮತ್ತೆ ಹೈನುಗಾರಿಕೆ ಎಲ್ಲರ ಮನೆಯಲ್ಲಿ ಇದೆ. ಇದನ್ನ ನಾವು ಸಮಗ್ರ ಕೃಷಿ ಪದ್ಧತಿಯ ಒಂದು ಮಾದರಿ ಅಂತ ತಿಳಿಸಬಹುದು. ಅದರ ಜೊತೆಗೆ ಅರಣ್ಯ ಗಿಡಗಳು, ನಾನು ಆಗ್ಲೇ ಹೇಳ್ದಂಗೆ ಬದುಗಳಲ್ಲಿ ಅರಣ್ಯ ಗಿಡಗಳು, ಅಥವಾ ತುಂಬಾ ನಮ್ಗೆ ಏನು ಇಲ್ಲ ಭೂಮಿಯಲ್ಲಿ ಫಲವತ್ತತೆನೇ ಇಲ್ಲ ಅಂದ್ರೂ ಕೂಡ ಆ ಜಾಗದಲ್ಲಿ ನಾವು ಅರಣ್ಯ ಸಂಬಂಧಪಟ್ಟಂತಹ ತೇಗ ಮತ್ತೆ ನಮ್ಮ ಬೀಟೆ ಈ ರೀತಿ ಮರಗಳನ್ನು ಹಾಕೋದ್ರಿಂದ ಅದು ಕೂಡ ನಮ್ಗೆ ಉಪಯೋಗ ಸಮಗ್ರ ಕೃಷಿ ಪದ್ಧತಿಯ ಭಾಗವಾಗಿ ಆಗುತ್ತೆ. ಅಂದ್ರೆ ಒಣ ಪ್ರದೇಶಗಳಲ್ಲಿ ನಾವು ಈ ರೀತಿ ಅರಣ್ಯಾಧಾರಿತ ಬೆಳೆಗಳನ್ನ ಸಮಗ್ರ ಪದ್ಧತಿಯಲ್ಲಿ ಮಾಡಬಹುದು ಅಂತ ಹೇಳ್ತೀರಿ. ಇನ್ನು ಸಮಗ್ರ ಕೃಷಿ ಒಳಗಡೆ ನಾವು ಜೇನು ಸಾಕಾಣಿಕೆಯನ್ನ ಮಾಡೋದ್ರಿಂದ ಆದಾಯವನ್ನ ಗಳಿಸಬಹುದು ಅಂತ ಹೇಳ್ತೀರಾ? ಹೌದು. ಯಾಕೆ ಅಂತಂದ್ರೆ ಈಗ ಜೇನು ಸಾಕಾಣಿಕೆ ಇದೆಯಲ್ಲ, ಅದು ಒಂದು ಅತಿ ಕಡಿಮೆ ವೆಚ್ಚದಲ್ಲಿ ಅಳವಡಿಸಿಕೊಳ್ಳಬಹುದಂತ ಒಂದು ಘಟಕ. ಏನಂದ್ರೆ ಮೊದಲನೇದಾಗಿ ನಾವು ಒಂದು ಪೆಟ್ಟಿಗೆ ನೀಡಬೇಕು ಅಂದ್ರೆ ನಮಗೆ ಖರ್ಚು ಬಿದ್ದೇ ಬೀಳುತ್ತೆ. ಆದ್ರೆ ಆ ಖರ್ಚಿಂದ ಎಷ್ಟು ಲಾಭ ಇದೆ ಅಂತ ನಾವು ತಿಳಿದುಕೊಂಡ್ರೆ ನಾವು ಜೇನು ಸಾಕಾಣಿಕೆಯನ್ನ ಮಾಡ್ತೀವಿ. ಜೇನು ಸಾಕಾಣಿಕೆ 4-5 ನಾವು ಒಂದು ಎಕರೆ ಪ್ರದೇಶದಲ್ಲಿ ಅಥವಾ ಒಂದು ಹೆಕ್ಟರ್ ಪ್ರದೇಶ 4-5 ನಾವು ಜೇನು ಪೆಟ್ಟಿಗೆಗಳನ್ನ ಇಟ್ಕೊಂಡ್ರೆ, ಒಂದು ನಾವು ನಮ್ಮ ಸುತ್ತಮುತ್ತ ಇರುವ ಎಲ್ಲ ಬೆಳೆಗಳಲ್ಲಿ ನಾವು ಪರಾಗಸ್ಪರ್ಶ ಕ್ರಿಯೆಯನ್ನ ತುಂಬಾ ಉತ್ತಮವಾಗಿ ಆಗುತ್ತೆ. ಅದರ ಜೊತೆಗೆ ಪರಾಗಸ್ಪರ್ಶ ಆಗೋದ್ರ ಜೊತೆಗೆ ಅದು ಜೇನುತುಪ್ಪವನ್ನ ಮಕರಂದವನ್ನ ಹೀರಿ ಜೇನುತುಪ್ಪವನ್ನ ಕಲೆಕ್ಟ್ ಮಾಡುತ್ತೆ. ಈ ಜೇನುತುಪ್ಪವನ್ನ ರೈತರು ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರೂ ನೀವು ಚೆನ್ನಾಗಿ ನಮ್ಮಲ್ಲಿ ಹೂವಿನ ಬೆಳೆಗಳು ಅಥವಾ ನಮ್ಮ ಹೂಗಳು ಇದಾವೆ ಅಂತಂದ್ರೆ ಬೆಳೆಗಳ ಸುತ್ತಮುತ್ತ 6-8 kg ಅಷ್ಟು ಜೇನುತುಪ್ಪವನ್ನ ತೆಗಿಬಹುದು ಒಂದು ವರ್ಷಕ್ಕೆ 4-5 ಪೆಟ್ಟಿಗೆಯಲ್ಲಿ. ಇದನ್ನ ನಾವು ನಮ್ಮ ಮನೆ ಉಪಯೋಗಕ್ಕಾರ ಬಳಸಬಹುದು, ಈಗೂ ಕೂಡ ಆದಾಯವನ್ನ ಮಾಡಬಹುದು. ಜೇನು ಸಾಕಾಣಿಕೆ ಇದು ಒಂದು ಉತ್ತಮವಾದ ಘಟಕ. ಸಲ್ದಕ್ಕೆ ಈಗ ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಅಕ್ಕಪಕ್ಕದ ಬೆಳೆಗಳಲ್ಲಿ ಸಮೃದ್ಧವಾದಂತಹ ಇಳುವರಿಯನ್ನ ನಾವು ಪಡ್ಕೊಳ್ಬಹುದು. ಇದು ಪ್ರಮುಖವಾಗಿ ಯೋಚನೆ ಮಾಡಬೇಕಾದ ವಿಚಾರ. ಹೌದು. ಈಗ ನಾವು ಯಾವುದೇ ಒಂದು ವಿಚಾರವನ್ನ ಮಾತಾಡಬೇಕು ಅಂತ ಹೇಳಿ ಹೊರಟ್ರೆ ಸಹಜವಾಗಿ ನಮ್ಮ ರೈತ ಬಾಂಧವರು ಕೇಳೋದು, ಅದು ಮಾಡೋದು ಹೇಗೆ ಅಥವಾ ಅದಕ್ಕೇನಾದ್ರು ಮಾದರಿ ಇದೆಯಾ ಅಥವಾ ಎಲ್ಲಿ ಮಾಡಿದ್ದಾರೆ ಹೋಗಿ ನೋಡಬಹುದಾ, ಯಾಕೆಂದ್ರೆ ಒಂದು ಕುತೂಹಲ ಇರುತ್ತೆ. ಹಾಗೇನೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಸಮಗ್ರ ಕೃಷಿ ಪದ್ಧತಿಗೆ ಕುರಿತ ಹಾಗೆ ಏನಾದರೂ ಮಾದರಿಗಳನ್ನ ಮಾಡಿದಿರಾ, ಅಥವಾ ಮಾದರಿಯನ್ನ ಮಾಡಿದ್ರೆ ಏನೆಲ್ಲ ಮಾದರಿಗಳಿದೆ ಈ ವಿಚಾರನ ತಿಳಿಸ್ಕೊಡಿ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲರಿಗೂ ಈಗ 50 acres ಭೂಮಿ ಇದ್ರೂ ಕೂಡ ಆ ಪ್ರದೇಶಗಳಲ್ಲಿ ಕೆಲವೊಂದು ಆಫೀಸ್ ಬಿಲ್ಡಿಂಗ್ ಅಂತ ನಾವು ತೆಗೆದುಕೊಂಡಿದ್ದೇವೆ. ಅದು ಬಿಟ್ಟು ಇನ್ನು ಏನು ನಮ್ಮ ಬಿತ್ತನೆ ಸಾಗುವಳಿ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿ ಮಾದರಿಯನ್ನು ಅಳವಡಿಸಿಕೊಂಡಿದ್ದೇವೆ. ಹೇಗೆ ಅಂದ್ರೆ ನಮ್ಮ ಕೃಷಿ ಪದ್ಧತಿಯಲ್ಲಿ ಕೃಷಿ ಬೆಳೆಗಳಾದ ಜೋಳ ಮತ್ತೆ ರಾಗಿ ಈ ಬೆಳೆಗಳನ್ನ ಮತ್ತೆ ದ್ವಿದಳ ಧಾನ್ಯಗಳಾದ ತೊಗರಿ ಈ ರೀತಿ ಮತ್ತೆ ಈಗ ನಮ್ಮ ಎಣ್ಣೆಕಾಳು ಪದಾರ್ಥಗಳನ್ನ ಬೆಳೀತಿದ್ದೇವೆ. ಅದರ ಜೊತೆಗೆ ನಮ್ಮಲ್ಲಿ ತೆಂಗಿದೆ. ತೆಂಗಿನ ಜೊತೆಗೆ ಈ ಘಟಕಗಳ ಜೊತೆಗೆ ರೈತ ಬಾಂಧವರು ಬಂದು ನೋಡ್ಲಿ ಅಂದ್ಬಿಟ್ಟು ನಾವೇನ್ ಮಾಡಿದೀವಿ ಅಂದ್ರೆ ಮೇವಿನ ಬೆಳೆಗಳನ್ನ ಹಾಕಿದ್ದೇವೆ. ಅದರ ಜೊತೆಗೆ ಕೋಳಿ ಸಾಕಾಣಿಕೆ ಘಟಕ ಇದೆ, ಕುರಿ ಸಾಕಾಣಿಕೆ ಘಟಕ ಇದೆ, ಹಂದಿ ಸಾಕಾಣಿಕೆ ಘಟಕ ಇದೆ, ರೇಷ್ಮೆ ಸಾಕಾಣಿಕೆಯನ್ನು ಘಟಕ ಮಾಡ್ತಾ ಇದ್ದೇವೆ, ಅದೇ ರೀತಿ ಮೀನು ಸಾಕಾಣಿಕೆಯನ್ನು ಮಾಡ್ತಿದ್ದೇವೆ. ಸೊ ಒಬ್ಬ ರೈತ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ಅವನು ಸಮಗ್ರವಾಗಿ ಕೃಷಿ ಪದ್ಧತಿಯನ್ನು ನೋಡಿಕೊಂಡು ಅದನ್ನ ಅವನು ಅಳವಡಿಸ್ಕೋಬಹುದಾದ ಒಂದು ಮಾದರಿ ತಾಕಿನಾಗಿ ನಾವು ಕೃಷಿ ವಿಜ್ಞಾನ ಕೇಂದ್ರವನ್ನ ತಯಾರು ಮಾಡಿದ್ದೇವೆ. ಮುಖ್ಯವಾಗಿ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕುರಿ ಮತ್ತೆ ಕೋಳಿ ಸಾಕಾಣಿಕಾ ಕೇಂದ್ರದ ಬಗ್ಗೆ ತಿಳಿಸ್ಕೊಡಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸರ್ 40 ಕುರಿ 30 40 ಮೇಕೆಗಳು ಮತ್ತೆ 30 ಕೋಳಿ ಮರಗಳನ್ನ ಸಾಕುವಷ್ಟು ಸಾಮರ್ಥ್ಯವಿದೆ. ಈಗ ನಾವೇನ್ ಮಾಡಿದೀವಿ, ಒಂದೇ ಕಟ್ಟಡದ ಒಂದೇ ಉಪ್ಪರಿಗೆಯಲ್ಲಿ ಮೇಲ್ಗಡೆ ಕುರಿಗಳನ್ನ ಅಟ್ಟಣಿಗೆ ಪದ್ಧತಿಯಲ್ಲಿ ನಾವು ಸಾಕಾಣಿಕೆ ಮಾಡ್ತಿದ್ದೀವಿ. ಯಾಕೆಂದ್ರೆ ಅದರಿಂದ ಬರುವಂತ ಇಕ್ಕೆಗಳನ್ನ ನಾವು ಸುಲಭವಾಗಿ ಸಂಗ್ರಹಿಸಬಹುದು, ಹಾಗೂ ಅದರ ಕೆಳಗಡೆ ಬೇಕಾದ್ರೆ ನಾವು ಕೋಳಿಗಳನ್ನ ಮೇಯಿಸಬಹುದು. ಸೊ ಈ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡಿರೋದ್ರಿಂದ ಕಡಿಮೆ ಜಾಗದಲ್ಲಿ 2-3 ಪದ್ಧತಿಗಳನ್ನ ನಾವು ಅನುಸರಿಸಬಹುದು ಅನ್ನೋ ಒಂದು ಕಾರಣಕ್ಕೆ ನಾವು ಕುರಿ ಮತ್ತು ಕೋಳಿ ಸಾಕಾಣಿಕೆ ಸಂಕೀರ್ಣ ಘಟಕವನ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೇಂಟೈನ್ ಮಾಡ್ತಿದ್ದೇವೆ. ಸಹಜವಾಗಿ ಎಲ್ಲರ ಒಂದು ಪ್ರಶ್ನೆ ಬರೋದು, ಏನಕ್ಕೆ ಈ ಮಾದರಿಗಳನ್ನ ಮಾಡ್ತಾರೆ, ಮಾದರಿಯನ್ನ ಮಾಡುವಂತ ಉದ್ದೇಶ ಏನು, ಇದರ ಧ್ಯೇಯೋದ್ದೇಶಗಳೇನು, ಇದರಿಂದ ಏನು ಪ್ರಯೋಜನ ಅಂತ ಹೇಳಿ. ಹಾಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ಏನು ಸಮಗ್ರ ಕೃಷಿ ಪದ್ಧತಿ ಕುರಿತ ಸಾಕನ್ನ ಮಾಡಿದ್ರ, ಇದರ ಮುಖ್ಯ ಧ್ಯೇಯೋದ್ದೇಶಗಳೇನು? ಮುಖ್ಯವಾದ ಧ್ಯೇಯೋದ್ದೇಶಗಳು ಅಂದ್ರೆ ಸರ್, ಈಗ ನಾವು ಆಗ್ಲೇ ಹೇಳದಂಗೆ ಸಮಗ್ರ ಕೃಷಿ ಪದ್ಧತಿಯನ್ನ ನಾನು ಹೇಗೆ ಅಳವಡಿಸಬೇಕು ಅಂತಂದ್ರೆ ಆದಾಯ ಬರ್ತಾ ಇರಲಿ ಅವರು. ಸೊ ಹಾಗಾಗಿ ಈಗ ಆ ಉದ್ದೇಶ ನಮ್ಗೆ ಏನಂದ್ರೆ ಅಲ್ಲಿ ಬಂದು ನೋಡಿದಾಗ ಅವರಿಗೆ ನಿರಂತರವಾಗಿ ಆದಾಯ ಹೇಗೆ ಮಾಡುವುದು, ನಿರಂತರವಾಗಿ ಆದಾಯ ಹೇಗೆ ಬರುತ್ತೆ ಅನ್ನೋದನ್ನ ತೋರಿಸೋದು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಈಗ ನಾವು ಒಂದು ಕಡೆಯಿಂದ ಬಂದಾಗ ಕೃಷಿ ಬೆಳೆಗಳಿರುತ್ತೆ, ಕೃಷಿ ಬೆಳೆಗಳಾದ್ಮೇಲೆ ಇನ್ನು ನಮಗೆ ತೋಟಗಾರಿಕೆ ಬೆಳೆಗಳು ಇದ್ದೇ ಇರುತ್ತೆ, ಅಂದ್ರೆ ತೆಂಗು ಇದ್ದೇ ಇದೆ. ಆದ್ರೆ ಈ ಕಡೆ ಬಂದಾಗ ತೆಂಗು ನಮಗೆ ಕಾಯಿ ಇಳುವರಿ ಕಮ್ಮಿ ಆದ್ರೂ ಕೂಡ ಈ ಕಡೆ ಕಾಂಪೋಸ್ಟ್ ಮಾಡಿರೋದ್ರಿಂದ, ಅಂದ್ರೆ ನಾವು ಗೊಬ್ಬರಗಳನ್ನ ತಯಾರಿಕೆ ಮಾಡ್ತಿರೋದ್ರಿಂದ ಅಲ್ಲಿ ಗೊಬ್ಬರಗಳು ನಮ್ಮ ಭೂಮಿಗೆ ಯೂಸ್ ಆಗುತ್ತೆ. ಸೊ ವೆಚ್ಚನೂ ಕಡಿಮೆ ಆಗುತ್ತೆ. ಅದೇ ರೀತಿ ಬಂದಾಗ ರೇಷ್ಮೆ ಸಾಕಾಣಿಕೆ ಇದೆ, ರೇಷ್ಮೆ ಸಾಕಾಣಿಕೆಯಿಂದ ಆದಾಯ ಬರುತ್ತಿರುತ್ತೆ, ಹೈನುಗಾರಿಕೆಯಿಂದ ಆದಾಯ ಬರುತ್ತೆ, ಕುರಿ ಮತ್ತೆ ಕೋಳಿಗಳಿಂದ ಆದಾಯ ಬರುತ್ತೆ. ಈಗ ನೋಡ್ತಿದ್ದವರಿಗೆ ಅವರಿಗೆ ಗೊತ್ತಾಗಬೇಕು ನಿರಂತರವಾಗಿ ಆದಾಯ ಹೇಗ್ ಬರುತ್ತೆ, ಒಂದ್ರಿಲ್ಲ ಅಂದ್ರೆ ಒಂದ್ರಲ್ಲಿ ಆದಾಯ ಬರ್ತಾ ಇರುತ್ತೆ ಅನ್ನೋದು ಒಂದು ತೋರಿಸೋ ಮುಖ್ಯ ಉದ್ದೇಶ. ಎರಡನೇದು, ನಾವು ನೋಡ್ತಾ ಇರಬಹುದು ನಮ್ಮ ಪ್ರಧಾನಮಂತ್ರಿಗಳ ಉದ್ದೇಶ ಏನಂದ್ರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು. ದ್ವಿಗುಣಗೊಳಿಸಬೇಕು ಅಂದ್ರೆ ನಾವು ಒಂದೇ ಬೆಳೆಗಳಿಂದ ಆಗುವುದಿಲ್ಲ, ನಾವು 3-4 ಒಂದು ಘಟಕಗಳನ್ನ ಮಾಡಿಕೊಳ್ಳೇಬೇಕು. ಇಲ್ಲಿ ಬಂದಾಗ ಹೇಗೆ ರೈತರ ಆದಾಯನ ದ್ವಿಗುಣಗೊಳಿಸಬಹುದು ಅದು ನೋಡಬಹುದು. ಅದರ ಜೊತೆಗೆ ರೈತ ಕುಟುಂಬಕ್ಕೆ ಹೇಗೆ ಪೋಷಕಾಂಶದ ಪೂರೈಕೆಯನ್ನ ಮಾಡಬಹುದು, ಹೇಗೆ ಅಂತಂದ್ರೆ ನಾ ಹೇಳಿದಾಗೆ ಬೆಳೆಗಳಿರುತ್ತೆ, ಬೆಳೆಗಳ ಜೊತೆಗೆ ಹೈನುಗಾರಿಕೆಯಿಂದ ಹಾಲು ತಗೊಂತೀವಿ, ಅದೇ ರೀತಿ ಕೋಳಿಗಳಿಂದ ಮೊಟ್ಟೆ ತಗೊಂತೀವಿ, ಅದೇ ರೀತಿ ತರಕಾರಿ ಬೆಳೆಗಳನ್ನ ಬೆಳೆದಿದ್ದೇವೆ. ಈಗ ನಮ್ಮ ಒಂದು ಕೈ ತೋಟದಲ್ಲಿ ತರಕಾರಿಗಳ ಬೆಳೆಗಿದ್ದೇವೆ, ಆ ತರಕಾರಿ ಬೆಳೆಗಳು ಅವರಿಗೆ ಪೋಷಕಾಂಶದ ಪೂರೈಕೆಯನ್ನು ಮಾಡುತ್ತೆ. ಕೋಳಿ ಮಾಂಸ ತಿನ್ನೋರಿಗೆ ಕೋಳಿಯಿಂದ ಪೌಷ್ಟಿಕ ಆಹಾರ ಸಿಗುತ್ತೆ, ಕುರಿ ಸಾಕಾಣಿಕೆ ಸಿಗುತ್ತೆ. ಸೊ ಹೀಗೆ ಎಲ್ಲಾ ತರದಿಂದ ಅವರಿಗೆ ಪೌಷ್ಟಿಕ ಆಹಾರ ಕೂಡ ಪೂರೈಕೆ ಆಗುತ್ತದೆ, ಲಭ್ಯ ಆಗುತ್ತೆ. ಬಹಳ ಮುಖ್ಯವಾಗಿ ನಮ್ಮ ರೈತ ಬಂದ್ರು ಈ ವಿಚಾರವನ್ನ ಗಮನಿಸ್ಕೋಬೇಕು. ಯಾಕಂದ್ರೆ ನಾವು ಬರೀ ಬೆಳೆಯನ್ನ ಬೆಳಿತೇವೆ, ಮಾರಾಟವನ್ನ ಮಾಡ್ತೇವೆ, ಬೇರೆಯವ್ರು ಚೆನ್ನಾಗಿರಲಿ ಅನ್ನೋ ದೃಷ್ಟಿಯನ್ನ ಇಟ್ಕೊಂಡ್ರು ಕೂಡ ಫಸ್ಟ್ ನಾನ್ ಸದೃಢವಾಗಿರ್ಬೇಕು, ನಾನು ಒಳ್ಳೆ ಆಹಾರವನ್ನ ಸೇವನೆ ಮಾಡಬೇಕು, ಒಳ್ಳೆ ಪೋಷಕಾಂಶಗಳನ್ನ ನಾನು ಸೇವನೆ ಮಾಡಿದ್ರೆ ನಾನು ಗಟ್ಟಿಯಾಗಿದ್ರೆ ತಾನೇ ದುಡಿಮೆ ಮಾಡ್ಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯೋಚನೆಯನ್ನ ಮಾಡಬೇಕು. ಇಷ್ಟೆಲ್ಲ ಮಾತಾಡ್ತಾ ಸರ್, ನಾವು ಒಂದು ವಿಚಾರವನ್ನ ಗಮನಿಸ್ಕೋಬೇಕಾಗುತ್ತೆ, ಈ ಸಮಗ್ರ ಕೃಷಿಯನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಒಂದು ಪ್ರಶ್ನೆ ಕಾಡೆ ಕಾಡುತ್ತೆ. ಹೌದು, ಏನೆಲ್ಲ ಅನುಕೂಲ ಆಗುತ್ತೆ ಸರ್? ಈಗ ನಾವು ಆಗ್ಲೇ ಹೇಳಿದಾಗೆ ಸರ್, ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ಈ ಪದ್ಧತಿಗಳು ಹೇಗಿರ್ತವೆ ಅಂದ್ರೆ ಒಂದಕ್ಕೊಂದು ಪೂರಕವಾಗಿರ್ತವೆ. ಈಗ ನಮ್ಮ ಹೈನುಗಾರಿಕೆಯಿಂದ ಬರುವಂತಹ ತ್ಯಾಜ್ಯವನ್ನ ನಾವೇನ್ ಮಾಡ್ತೀವಿ, ತಿಪ್ಪೆ ಗೊಬ್ಬರವನ್ನ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆ ಗೊಬ್ಬರದಿಂದ ನಾವೇನ್ ಮಾಡ್ತೀವಿ, ಆ ಗೊಬ್ಬರನ ತಗೊಂಡುಕೊಂಡು ಹೋಗಿ ನಾವು ಭೂಮಿಗೆ ಹಾಕ್ತೀವಿ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಅದೇ ರೀತಿ ಯಾವುದೇ ತ್ಯಾಜ್ಯ ಇರಬಹುದು, ಈಗ ನಾನು ಅದನ್ನ ಹೈನುಗಾರಿಕೆ ಹೇಳಿದೆ, ಕುರಿಗಳಿಂದನು ತ್ಯಾಜ್ಯ ಬರುತ್ತೆ. ಅದೇ ರೀತಿ ಬೆಳೆಗಳಿಂದ ನಾವೇನ್ ಮಾಡ್ತೀವಿ, ಬೆಳೆಗಳನ್ನ ಕಟಾವು ಮಾಡಿದ್ಮೇಲೆ ಆ ಹುಲ್ಲುಗಳನ್ನ ನಾವು ಸುಮ್ನೆ ಒಗಿತೀವಿ ಅಥವಾ ಎಲ್ಲೋ ಬೆಂಕಿ ಇಟ್ಟು ಸುಡೋದು ಜಾಸ್ತಿ ಆಗಿದೆ. ಅದನ್ನ ನಾವು ಹಸುಗಳಿಗೆ, ಈಗ ಹುಲ್ಲಾದ್ರೆ ಹಸುಗಳಿಗೆ ಯೂಸ್ ಮಾಡಬಹುದು, ಇಲ್ಲ ಅಂದ್ರೆ ಆ ತ್ಯಾಜ್ಯವನ್ನ ಗೊಬ್ಬರವಾಗಿ ನಾವು ಗೊಬ್ಬರವಾಗಿ ಯೂಸ್ ಮಾಡೋದು, ಗೊಬ್ಬರವಾಗಿ ಅದನ್ನ ಭೂಮಿಗೆ ಹಾಕಬಹುದು. ಆ ರೀತಿ ತ್ಯಾಜ್ಯವನ್ನು ಒಂದರಿಂದ ಒಂದರಲ್ಲಿ ತ್ಯಾಜ್ಯಗಳನ್ನ ಮರುಬಳಕೆ ಮಾಡಿ ನಾವು ವೆಚ್ಚವನ್ನ ಕಡಿಮೆ ಮಾಡಬಹುದು ಮತ್ತೆ ಆ ಕೃಷಿ ಪರಿಕರಗಳಾಗಿ ಬಳಸಿಕೊಳ್ಳಬಹುದು. ಈಗ ಅದ್ರ ಜೊತೆಗೆ ಏನಂತ ಅಂದ್ರೆ, ನಾವು ಈಗ ವರ್ಷವಿಡೀ ಆದಾಯವನ್ನ ಗಳಿಸಲಿಕ್ಕೆ ಒಂದಕ್ಕೊಂದು ಪೂರಕವಾಗಿ ಲಿಂಕ್ ಇದ್ದೇ ಇರುತ್ತೆ. ಸೊ ಕೊಂಡಿಯಾಗಿ ಆಕ್ಟ್ ಮಾಡ್ತೇವೆ. ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಹಾಗೂ ಅನುಕೂಲ ಏನಂತಂದ್ರೆ, ಒಂದು ತ್ಯಾಜ್ಯ ಮರುಬಳಕೆ, ಇನ್ನೊಂದು ನಮ್ಮ ಆದಾಯವನ್ನ ನಿರಂತರವಾಗಿ ಗಳಿಸುವುದು. ಬಹುಶಃ ನಮ್ಮ ರೈತ ಬಂಧುವರಿಗೆ ಈಗ ಸ್ವಲ್ಪ ಮನವರಿಕೆ ಆಗಬಹುದು, ಸಮಗ್ರ ಕೃಷಿಯನ್ನ ಮಾಡೋದ್ರಿಂದ ನಾವು ಯಾವ ರೀತಿ ಆದಾಯವನ್ನು ಹೆಚ್ಚಿಸಿಕೊಳ್ಬಹುದು ಅನ್ನೋ ವಿಚಾರ. ಇನ್ನ ಕಡೆಯದಾಗಿ ಹೇಳಬೇಕು ಅಂತಂದ್ರೆ, ಯಾರಿಗೆ ಆದ್ರೂ ಅಷ್ಟೇ ಯಾವ್ದಾರ ಒಂದು ಬೆಳೆ ಬೆಳಿತೀವಿ ಅಥವಾ ಏನೋ ಒಂದು ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ ಅಂತಂದಾಗ ಲಾಭದ ನಿರೀಕ್ಷೆ ಇದ್ದೇ ಇರುತ್ತೆ. ಹಾಗಾಗಿ ಸಮಗ್ರ ಕೃಷಿಯಿಂದ ರೈತರಿಗೆ ಯಾವ ರೀತಿ ಆದಾಯ ಹೆಚ್ಚಾಗುತ್ತೆ ಅಂತ ಹೇಳ್ತೀರಿ? ಈಗ ನಾವು ಒಂದು ಉದಾಹರಣೆ ತಗೊಳೋದೇ ಹೇಳೋದಾದ್ರೆ ಸರ್, ಹೂವಿನ ಬೆಳೆಗಳನ್ನ ಬೆಳಿತೀರಾ? ಈಗ ಒಂದು ಕಡೆ ನಾವು ರಾಗಿ ಮತ್ತೆ ಜೋಳ ಬೆಳೀತಾ ಇರಬೇಕಾದ್ರೆ ಇನ್ನೊಂದು ಭಾಗದಲ್ಲಿ ಹೂವಿನ ಬೆಳೆಗಳನ್ನು ಹಾಕ್ತೀವಿ. ಹೂವಿನ ಬೆಳೆಗಳು ನಿಮಗೆ ಗೊತ್ತು ಒಂದೇ ಬಾರಿ ಕಟಾವು ಮಾಡಕ್ ಆಗಲ್ಲ. ಪ್ರತಿ ದಿನ ಹೂವಿನ ಕಟಾವು ಮಾಡಿ ನಾವು ಮಾರ್ತಾ ಹೋದ್ರೆ ಪ್ರತಿನಿತ್ಯ ಆದಾಯನ ಗಳಿಸ್ತೇವೆ. ಅದೇ ರೀತಿ ಈಗ ಅದ್ರ ಜೊತೆಗೆ ನಮ್ಗೆ ಹೈನುಗಾರಿಕೆ ಇರುತ್ತೆ. ಹೈನುಗಾರಿಕೆ ನಿಮ್ಗೆ ಗೊತ್ತು, ಪ್ರತಿ 15 ದಿನಕ್ಕೊಂದ್ಸಲ ನಮಗೆ ಫಿಕ್ಸೆಡ್ ಡೆಪಾಸಿಟ್ ತರೋದು ಬರ್ತಾನೆ ಇರುತ್ತೆ ಆದಾಯ. ಸೊ ಹಾಗಾಗಿ ಅದ್ರಿಂದ ಆದಾಯನ ಗಳಿಸ್ತೇವೆ. ಅದೇ ರೀತಿ ಅಲ್ಪಾವಧಿ ಕೃಷಿ ಬೆಳೆಗಳು, ನಾನು ಹೇಳಿದ್ನಲ್ಲ ಈಗ ರಾಗಿ ಜೋಳ, 3-5 ತಿಂಗಳಿಗೆ ನಮಗೆ ಆದಾಯ ಬರುತ್ತೆ. ಬಹುವಾರ್ಷಿಕವಾಗಿ ತೋಟಗಾರಿಕೆ ನಮಗೆ ವರ್ಷ ಪೂರ್ತಿ ನಮ್ಗೆ ಕಾಯಿನ ನಾವು ಏನಿಲ್ಲ ಅಂದ್ರೆ ವರ್ಷಕ್ಕೆ 4-5 ಸಲ ನಾವು ಕೆಡುತ್ತೀವಿ. ಸೊ ಅದರಿಂದ ಆದಾಯ ನಮಗೆ ಬರುತ್ತೆ. ಕುರಿ ಸಾಕಿದ್ರೆ ಬೇಕು, ಈಗ ನಮಗೆ ಅರ್ಜೆಂಟ್ ನಮಗೆ ದುಡ್ಡು ಬೇಕು, ಸಡನ್ ಆಗಿ ದುಡ್ಡು ಬೇಕು ಅಂದ್ರೆ ನಿಮ್ಗೆ ಕುರಿ ಸಾಕಾಣಿಕೆ ಅಷ್ಟು ಒಂದು ಉತ್ತಮ ಘಟಕ ಇನ್ನೊಂದಿಲ್ಲ. ಅವಾಗ ಮಾಡಿದ್ರು ನಿಮಗೆ ಈಗಿರುವಂತ ಒಂದು ಬೆಲೆಯಲ್ಲಿ ನಿಮಗೆ ಆದಾಯ ಬರುತ್ತೆ. ಸಹಜವಾಗಿ ಕುರಿ ಸಾಕಾಣಿಕೆಗೆ ಹೇಳುವಂತ ವಿಚಾರ ಏನು ಅಂತಂದ್ರೆ ಎ ಟಿ ಎಂ ಇದ್ದಂಗೆ. ಈ ರೀತಿಯ ಉಪಕಸಬುಗಳಿಂದ ಮತ್ತೆ ನಮ್ಮ ವೈಜ್ಞಾನಿಕವಾಗಿ ಸಮಗ್ರ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳೋದ್ರಿಂದ ಅವರು ಆದಾಯವನ್ನ ಗಳಿಸಬಹುದು. ಆದ್ರೆ ನಾವೇನ್ ಮಾಡಬೇಕು, ಯಾವ ರೈತ ಬಾಂಧವರಾದ್ರೂ ಕೂಡ ಒಂದು ಯೋಚನೆ ಮಾಡಬೇಕು, ನಾನು ಈಗ ಏನ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಎಲ್ಲಾ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಮ್ಮಲ್ಲಿರುವಂತ ಸೂಕ್ತ ಸಂಪನ್ಮೂಲಗಳನ್ನ ನಾವು ನೋಡಿಕೊಂಡು ಅದಕ್ಕೆ ನಮಗೆ ಏನ್ ಮಾಡಬೇಕು ಅದನ್ನ ಯೋಚನೆ ಮಾಡಿ ಅದನ್ನ ನಮ್ಮ ಕೈಲಾದಷ್ಟು ನಮಗೆ ನಾವು ಎಷ್ಟು ಆಗುತ್ತೋ ಅಷ್ಟು ಘಟಕಗಳನ್ನ ನಾವು ಅಳವಡಿಸಿಕೊಂಡು ಉತ್ತಮ ಆದಾಯನ ಗಳಿಸಬಹುದು. ಒಳ್ಳೇದು ಸರ್, ಇದುವರೆಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಈ ಸಮಗ್ರ ಕೃಷಿ ಪದ್ಧತಿಗೆ ಪೂರಕವಾಗಿ ಮತ್ತಷ್ಟು ವಿಚಾರಗಳು ಬೇಕು ಅಂತ ನಮ್ಮ ರೈತ ಬಾಂಧವರಿಗೆ ಅನ್ಸಿದ್ರೆ ತಮ್ಮನ್ನ ಭೇಟಿ ಮಾಡೋದು ಅಥವಾ ಸಂಪರ್ಕ ಮಾಡುವುದು ಹೇಗೆ? ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಗೆ ಬಂದ್ರೆ ಸೋಮವಾರದಿಂದ ಶನಿವಾರ ತನಕ ನಾನು ಅಲ್ಲೇ ಇರ್ತೇನೆ, ಅವ್ರು ಭೇಟಿ ಮಾಡಬಹುದು. ಅದೇ ರೀತಿ ನನ್ನ ದೂರವಾಣಿ ಸಂಖ್ಯೆಯನ್ನ ಅವರು ನಮೂದಿಸಿಕೊಂಡ್ರೆ ಅವರು ದೂರವಾಣಿ ಮೂಲಕನೂ ಕೂಡ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ ಹೀಗಿದೆ: 7-2-9-5-2-1-3-9-6. ಮತ್ತೊಮ್ಮೆ ಹೇಳ್ತೇನೆ, 7-2-9-5-2-1-3-9-6. ಒಳ್ಳೇದು ಸರ್, ಇದುವರೆಗೆ ಸಮಗ್ರ ಕೃಷಿ ಪದ್ಧತಿ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಈ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ಸಿವಿ ಸಂಕೇತ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗೌರ ರವಿಶಂಕರ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಹಾಸನ ಎಫ್ಎಂ 102.2 MHz. ನಿಲಯದ